ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜೈಪ್ರಕಾಶ್ ಅಂತ ಹೇಳಿ, ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ್ತದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೇನೆ. ಸೊ ಇವತ್ತಿನ ವಿಷಯ ನಿಮಗೆ ಗೊತ್ತಿರಬಹುದು, ಹುಳಿ ಮಣ್ಣಿನಲ್ಲಿ ರಸಗೊಬ್ಬರಗಳ ನಿರ್ವಹಣೆ. ಈ ಹುಳಿ ಮಣ್ಣು ಅಂದ್ರೆ ನಿಮಗೆ ಗೊತ್ತಿರಬಹುದು, ಬಹುಶಃ ಮಳೆ ಇಲ್ಲಿ ಹೆಚ್ಚು ಬರ್ತದೆ. ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಈ ಮಣ್ಣಿನಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು, ನಾವು ಕ್ಯಾಟಾಯನ್ಸ್ ಅಂತೀವಿ, ಋಣಾತ್ಮಕಗಳು ಕೊಚ್ಚಿಕೊಂಡು ಹೋಗಿ ಮಣ್ಣಿನ ಹುಳಿ ಆಗ್ತದೆ. ಸೊ ಈ ಮಣ್ಣು ಹುಳಿ ಆದರೆ ನಿಮಗೆ ಏನು ತೊಂದರೆ ಆಗ್ತದಪ್ಪ ಅಂತಂದ್ರೆ, ರಸಸಾರ ನಿಮಗೆ ತಟಸ್ಥ ಇರೋದಿಲ್ಲ, ತಟಸ್ಥಕ್ಕಿಂತ ಕಡಿಮೆ ಇರ್ತದೆ. ತಟಸ್ಥ ರಸಸಾರ ಅಂದರೆ 6.5-7.5. ಈ ಹುಳಿ ಮಣ್ಣು ರಸಸಾರ ಆದರೆ ನಿಮಗೆ 4-5 ಈ ಥರ ಆಗ್ತದೆ. ಸೊ ಹುಳಿ ಮಣ್ಣಾದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಇದರಲ್ಲಿ ರಸಗೊಬ್ಬರಗಳನ್ನು ಸಪರೇಟ್ ಆಗಿ ನಾವು ರಸಗೊಬ್ಬರ ನಿರ್ವಹಣೆ ಮಾಡಬೇಕಾಗುತ್ತೆ. ಕ್ಷಾರ ಮಣ್ಣಿಗೆ ಹಾಕೋ ರಸಗೊಬ್ಬರ ನಾವು ಇಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಇದಕ್ಕೆ ಸಪರೇಟ್ ರಸಗೊಬ್ಬರ ನಿರ್ವಹಣೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ನೀವು ಹೇಳಿದ್ರೆ, ಈ ಎಲ್ಲಾ ಹುಳಿ ಮಣ್ಣಿನ ರಸಸಾರಗಳಲ್ಲಿ ನಾವು ಆದಷ್ಟು ನಾವು ನೇರ ಗೊಬ್ಬರಗಳನ್ನು ಬಳಕೆ ಮಾಡಬೇಕಾಗುತ್ತೆ. ನೇರ ಗೊಬ್ಬರಗಳು ಅಂತಂದ್ರೆ ಯಾವುದು? ಯೂರಿಯಾ ಇರ್ಬೋದು, ಯೂರಿಯಾ ಬಳಕೆ ಮಾಡಬೇಕಾಗುತ್ತೆ. ಮತ್ತೆ ರಾಕ್ ಫಾಸ್ಫೇಟ್ ಅನ್ನು ಬಳಕೆ ಮಾಡಬೇಕಾಗುತ್ತೆ. ಅದೇ ರೀತಿ ಪೊಟ್ಯಾಶ್ ಅಲ್ಲಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಸಿಗ್ತದೆ, ಅದನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಸೊ ಈ ಮೂರು ನೇರ ಗೊಬ್ಬರಗಳನ್ನ ಬೆಳೆಗೆ ಅನುಗುಣವಾಗಿ ಬಳಕೆ ಮಾಡಬೇಕಾಗುತ್ತೆ. ಸೊ ಇದಾದ್ಮೇಲೆ ಬಹುಶಃ ನೀವು ನೋಡಿದ್ರೆ ಮಣ್ಣು ಹುಳಿ ಮಣ್ಣಿನ ಫಲವತ್ತತೆಯನ್ನು ಟೆಸ್ಟ್ ಮಾಡಿದ್ರೆ ನಮಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತೀವಿ ಅಂದ್ರೆ ಮಧ್ಯಮ ಪೋಷಕಾಂಶಗಳ ಕೊರತೆ ಬಹಳಷ್ಟು ಕಂಡು ಬರುತ್ತದೆ. ಸೊ ನಾವು ಏನ್ ಮೆಗ್ನೀಷಿಯಂ ಅಂತೀವಲ್ಲ, ಮೆಗ್ನೀಷಿಯಂ ಡಿಟೆಕ್ಟಬಲ್ ಲಿಮಿಟ್ ಅಲ್ಲಿ ಇರೋದಿಲ್ಲ, ಅಂದ್ರೆ ನಾವು ಮಣ್ಣಿನ ಟೆಸ್ಟ್ ಮಾಡಿದಾಗ ಡಿಟೆಕ್ಟ್ ಆಗಲ್ಲ, ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಇರ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಸಹ ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕೊರತೆ ಕಂಡು ಬರುತ್ತೆ, ಮೆಗ್ನೀಷಿಯಂ ಕೊರತೆ ಕಂಡು ಬರುತ್ತೆ. ಈ ಮಧ್ಯಮ ಪೋಷಕಾಂಶಗಳು ನಾವು ಬೆಳೆಗಳಿಗೆ ಮತ್ತು ಗಿಡಗಳಿಗೆ ಕೊಡಬೇಕಾಗ್ತದೆ. ಭತ್ತಕ್ಕಾದ್ರೂ ಸಹ ಅಷ್ಟೇ, ನಾವು ಅಡಿಕೆಗಾದ್ರೂ ಸಹ ಅಷ್ಟೇ, ತೆಂಗಿಗಾದ್ರೂ ಸಹ ಅಷ್ಟೇ, ಕಾಳುಮೆಣಸು, ಏನು ಕೋಕೋವಾ ಇರ್ಬೋದು, ಬೇರೆ ಬೇರೆ ತರಕಾರಿ ಬೆಳೆಗಳಿರ್ಬೋದು, ಎಲ್ಲದಕ್ಕೂ ಸಹ ನಾವು ಈ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಸೊ ಮೆಗ್ನೀಷಿಯಂ ರೂಪದಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಕೊಡಬೇಕಾಗುತ್ತೆ. ಈ ಮೆಗ್ನೀಷಿಯಂ ಸಲ್ಫೇಟ್ ಭತ್ತ ನಾಟಿ ಮಾಡುವ ಎಕರೆಗೆ ಒಂದು 7-8 kg ಅಷ್ಟು ಹಾಕಬೇಕಾಗುತ್ತೆ. ಅದೇ ರೀತಿ ನೀವು ತೆಂಗಿಗೂ ಸಹ ನೀವು 0.5 kg ಅಂದ್ರೆ 1/2 kg ಅಷ್ಟು ನೀವು ಪ್ರತಿ ವರ್ಷ ಕೊಡಬೇಕಾಗುತ್ತೆ. ಸೊ ಇದು ಕೊಟ್ಟಾಗ ಏನಾಗುತ್ತೆ, ಮೆಗ್ನೀಷಿಯಂ ನಮ್ಮ ಮಣ್ಣಿನಲ್ಲಿ ಇರಲ್ಲ, ಮಣ್ಣಿನಲ್ಲಿ ಇದು ಕೊಟ್ಟಾಗ ಇದು ನಾವೇನ್ ಹೇಳ್ತೀವಿ ಫೋಟೋಸಿಂಥಿಸ್ ಮಾಡಿಸ್ ಚೆನ್ನಾಗಿ ಮಾಡುತ್ತೆ. ಫೋಟೋಸಿಂಥಿಸ್ ಚೆನ್ನಾಗಿ ಮಾಡಿದಾಗ ಬೆಳೆ ಹಚ್ಚ ಹಸಿರಾಗುತ್ತೆ ಮತ್ತೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಇದಾದ್ಮೇಲೆ ನಾವು ಆದಷ್ಟು ನಾವು ಈಗ ಹುಳಿ ಮಣ್ಣಿನಲ್ಲಿ ಪೊಟ್ಯಾಶ್ ಕೊರತೆ ಬಹಳ ಕಂಡು ಬರೋದ್ರಿಂದ ನಾವು ಭತ್ತದಲ್ಲಿ ನಾವು ಸ್ಪ್ಲಿಟ್ ಪೊಟ್ಯಾಶ್ ಅನ್ನು ಕೊಡಬೇಕಾಗುತ್ತೆ. ಬಹುಶಃ ನೀವು ನಾಟಿ ಮಾಡಿಸ ಟೈಮಲ್ಲಿ ಯೂರಿಯಾ ಹಾಕೋ ಪೊಟ್ಯಾಶ್ ಕೊಡಿ, ಮತ್ತೆ ನಾವು ಏನ್ ಹೇಳ್ತೀವಿ, ನಾವು ಮೇಲ್ಗೊಬ್ಬರ ಇಂಗ್ಲೀಷ್ ಹೇಳ್ಬೇಕಾದ್ರೆ ಮೇಲ್ಗೊಬ್ಬರ ನೀವು ಪೊಟ್ಯಾಶ್ ಮತ್ತು ಯೂರಿಯಾ ಕೊಡಬೇಕಾಗುತ್ತೆ. 2 ಮೇಲ್ಗೊಬ್ಬರ ಕೊಡಬೇಕಾಗುತ್ತೆ, 30 ದಿನಕ್ಕೊಂದು ಮೇಲ್ಗೊಬ್ಬರ, 60 ದಿನಕ್ಕೊಂದು ಮೇಲ್ಗೊಬ್ಬರ, ಅದು ಯೂರಿಯಾ ಮತ್ತು ಪೊಟ್ಯಾಶ್ ಅನ್ನ ಕೊಡಬೇಕಾಗುತ್ತೆ ಭತ್ತದಲ್ಲಿ. ಸೊ ಅದೇ ರೀತಿ ನಾವು ಅಡಿಕೆ, ತೆಂಗು, ಬಾಳೆ ಎಲ್ಲದಕ್ಕೂ ತೊಂದರೆ ಸಹ ಅಡಿಕೆನಲ್ಲೂ ಸಹ ನಾವು ಬಹಳ ನೋಡಿ ನಾವು ಮಿಳ್ಳೆ ಉದುರೋದನ್ನ ಕಾಣ್ತೇವೆ, ತೆಂಗಿನಲ್ಲೂ ಸಹ ಮಿಳ್ಳೆ ಉದುರೋದನ್ನ ಕಾಣ್ತೇವೆ. ಸೊ ಅಲ್ಲೂ ಸಹ ನೀವು ವರ್ಷಕ್ಕೆ 2-3 ಸತಿ ನೀವು ಸ್ಪ್ಲಿಟ್ ಆಗಿ ಯೂರಿಯಾ ಮತ್ತು ಪೊಟ್ಯಾಶ್ಗಳನ್ನು ಕೊಡಬೇಕಾಗುತ್ತೆ. ಸೊ ಸ್ಪ್ಲಿಟ್ ಆಗಿ ಕೊಟ್ಟಷ್ಟು ನಮ್ಗೆ ಏನಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಹುಳಿ ಮಣ್ಣಿನಲ್ಲಿ ಎಲ್ಲ ನೀರು ಮಳೆ ಜಾಸ್ತಿ ಆಗಿ ಕೊಚ್ಚಿ ಹೋಗ್ತದೆ. ಸೊ ನೀವು ತೆಂಗಿಗೆ ಸಹ ವರ್ಷದಲ್ಲಿ 3 ಸಲ ಸ್ಪ್ಲಿಟ್ ಕೊಟ್ಟರೆ ಬಹಳ ಒಳ್ಳೆಯದು. ಅದರಲ್ಲೂ ಪೊಟ್ಯಾಶಿಯಂ ಮ್ಯಾನೇಜ್ಮೆಂಟ್ ನೀವು ಮಾಡಲೇಬೇಕಾಗುತ್ತೆ. ಸೊ ನೀವು ನೋಡ್ಬೋದು, ಎಲ್ಲ ನೀವು ಎಲ್ಲಿ ಹೋದರೂ ಸಹ ತೋಟಗಾರಿಕಾ ಬೆಳೆಗಳಲ್ಲಿ ನಮಗೆ ಮಿಳ್ಳೆ ಉದುರೋದ ಸಂಗತಿ ಸಾಮಾನ್ಯ. ಯಾಕೆ ಅಂತಂದ್ರೆ ಪೊಟ್ಯಾಶ್ ನಮ್ಮ ಮಣ್ಣಿನಲ್ಲಿ, ಕರಾವಳಿ ಭಾಗದ ಮಣ್ಣಿನಲ್ಲಿ ಇಲ್ಲವೇ ಇಲ್ಲ. ಸೊ ಅದನ್ನು ನೀವು ವರ್ಷಕ್ಕೆ 3 ಸತಿ ಕೊಟ್ಟರೆ ನಿಮಗೆ ಮಿಳ್ಳೆ ಉದುರೋದು ಕಮ್ಮಿ ಆಗುತ್ತೆ, ಮತ್ತೆ ನಿಮಗೆ ಇಳುವರಿ ಸಹ ಜಾಸ್ತಿ ಆಗುತ್ತೆ. ಇದಾದ್ಮೇಲೆ ಸೂಕ್ಷ್ಮ ಪೋಷಕಾಂಶಗಳು ಸಹ ನೀವು ಸ್ವಲ್ಪ ನೀವು ಕೊಡಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ ಮಧ್ಯಮ ಪೋಷಕಾಂಶಗಳು ಕೊಡಬೇಕಾಗುತ್ತೆ, ಅದರಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳಿದೆ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ನಮಗೆ ಅತಿ ಹೆಚ್ಚು ನಮಗೆ ಐರನ್ ಕಂಟೆಂಟ್ ಕಂಡು ಬರುತ್ತೆ. ನೀವು ಐರನ್ ಕಂಟೈನಿಂಗ್ ಫರ್ಟಿಲೈಸರ್ಸ್ ಕೊಡಲೇಬೇಡಿ. ನೀವು ಹುಳಿ ಮಣ್ಣಿನಲ್ಲಿ ಯಾವುದೇ ತರವಾದ ಐರನ್ ಕಂಟೈನಿಂಗ್ ಫರ್ಟಿಲೈಸರ್ಸ್, ಕಬ್ಬಿಣಯುಕ್ತ ಗೊಬ್ಬರಗಳು, ಮ್ಯಾಂಗನೀಸ್ ಯುಕ್ತ ಗೊಬ್ಬರಗಳು, ತಾಮ್ರಯುಕ್ತ ಗೊಬ್ಬರಗಳು ಕೊಡಬೇಡಿ, ಯಾಕಂದ್ರೆ ಮಣ್ಣಿನಲ್ಲಿ ಇರ್ತದೆ. ಸೊ ನೀವು ಜಿಂಕ್ ಮತ್ತೆ ಬೋರ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು. ಜಿಂಕ್ ಅನ್ನು ಯಾವ ತರ ಮ್ಯಾನೇಜ್ಮೆಂಟ್ ಮಾಡಬೇಕಪ್ಪ ಅಂದ್ರೆ, ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಿಮಗೆ ಜಿಂಕ್ ಕಡಿಮೆ ಕಂಡು ಬಂತಪ್ಪ ಮಣ್ಣಿನಲ್ಲಿ ಅಂತಂದ್ರೆ, ಜಿಂಕ್ ಸಲ್ಫೇಟ್ ನೀವು ಭತ್ತದ ಗದ್ದೆಗೆ ಪ್ರತಿ ವರ್ಷಕ್ಕೆ 7-8 kg ಅಷ್ಟು ಒಂದು ಎಕರೆಗೆ ಹಾಕಬೇಕಾಗುತ್ತೆ. ಇದೇ ರೀತಿ ಬೋರಾಕ್ಸ್ ಅಂತ ಸಿಗ್ತದೆ, ಅದು ಸಹ ನೀವು ಬೋರನ್ ಪೋಷಕಾಂಶ ಒಳಗೊಂಡಿರುತ್ತೆ. ಬೋರಾಕ್ಸ್ ನೀವು 2-3 kg ನೀವು ಅಡಿಗೆ ಭತ್ತಕ್ಕೆ ಹಾಕಬೇಕಾಗುತ್ತೆ. ಅದೇ ರೀತಿ ಈ ನೀವು ತೆಂಗಿನಲ್ಲಿ ಅಥವಾ ಅಡಿಕೆನಲ್ಲಿ ಕಾಯಿ ಹೊಡಿತದೆ ಅಥವಾ ಅಡಿಕೆ ಉದುರ್ಬಿಟ್ಟು ಅದು ಸ್ಪ್ಲಿಟ್ ಆಗ್ತದೆ ಅಂದ್ರೆ ಒಡೆಯುತ್ತದೆ. ಇದು ನಿರ್ವಹಣೆ ಮಾಡಲಿಕ್ಕೆ ಅಡಿಕೆನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ 20 g ಪ್ರತಿ ಮರಕ್ಕೆ ಬೋರಾಕ್ಸ್ ಹಾಕಬೇಕಾಗುತ್ತೆ. ಅದೇ ರೀತಿ ತೆಂಗಿನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ 40 g ನೀವು ಬೋರಾಕ್ಸ್ ಅನ್ನ ಹಾಕಬೇಕಾಗುತ್ತೆ. ಇದರ ಜೊತೆಗೆ ನೀವು ಸಾವಯವ ಗೊಬ್ಬರಗಳನ್ನ, ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ನೀವು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿ, ಹುಳಿ ಮಣ್ಣಿಗೆ ಸಪರೇಟ್ ನೀವು ಪೋಷಕಾಂಶ ಕೊರತೆಯನ್ನು ನೀಗಿಸಲಿಕ್ಕೆ ಹುಳಿ ಮಣ್ಣಿಗೆ ಬೇಕಾದ ರಸಗೊಬ್ಬರಗಳನ್ನು ಹಾಕಿ ನೀವು ನಿರ್ವಹಣೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ಇವತ್ತಿನ ಟಾಪಿಕ್ ಬಂದು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಪಾತ್ರ ಮತ್ತು ಮಹತ್ವ. ಬಹುಶಃ ನಿಮಗೆ ಗೊತ್ತಿರಬಹುದು, ಸಾಮಾನ್ಯವಾಗಿ ನಮಗೆ 5 ತರವಾದ ಜೈವಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡಬಹುದು. ಒಂದು, ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳ ಅಂತ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಎರಡನೇದು, ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅಂತ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಮೂರನೇದು, ಪೊಟ್ಯಾಶ್ ಕರಗಿಸುವ ಜೈವಿಕ ಗೊಬ್ಬರ ಅಂತ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ನಾಲ್ಕನೇದು, ಬೆಳೆಗಳನ್ನು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡ್ತೇನೆ. ಬಹುಶಃ ನೀವು ನೋಡಿ, ನಿಮಗೆ ಫಸ್ಟ್ ಮೊಟ್ಟ ಮೊದಲಿಗೆ ಬರೋದು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರದಲ್ಲಿ ನಮಗೆ ರೈಸೋಬಿಯಂ ಅಂತ ಬರ್ತದೆ, ಅಸೋಟೋಬ್ಯಾಕ್ಟರ್ ಅಂತ ಬರ್ತದೆ, ಅಸೋಸ್ಪೆರಿಲಮ್ ಅಂತ ಬರ್ತದೆ. ರೈಸೋಬಿಯಂ ಅಂತ ಬಂದ ಕೂಡಲೇ ನಿಮಗೆ ಕಂಡು ಕೂಡಲೇ ನಿಮ್ಗೆ ಯಾವ ರೈತ ಬಂದವರು, ಸೊ ನಿಮಗೆ ಅದನ್ನ ನೀವು ಅರ್ಥಕೋಬೇಕು. ರೈಸೋಬಿಯಂ ಅನ್ನೋದು ದ್ವಿದಳ ಧಾನ್ಯ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ, ನೀವು ಅದನ್ನ ಏಕದಳ ಬೆಳೆಗಳಿಗೆ ಯೂಸ್ ಮಾಡೋ ಆಗಿಲ್ಲ. ಸೊ ನಿಮ್ಗೆ ರೈಸೋಬಿಯಂ ಅಂತ ನಿಮಗೆ ಮನಸ್ಸಿಗೆ ಬಂದ ಕೂಡಲೇ ನೀವು ಮಾರ್ಕೆಟ್ ಅಲ್ಲಿ ತಗೊಂಡು ಕೂಡಲೇ ನೀವು ಅದನ್ನ ಯಾವ ಬೆಳೆ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ದ್ವಿದಳ ಧಾನ್ಯ ಬೆಳೆಗಳಾದ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಹಲಸು, ಆಮೇಲೆ ಉದ್ದು, ಆಮೇಲೆ ಹೆಸರು, ಈ ತರ ಬೆಳೆಗಳಿಗೆ ನೀವು ರೈಸೋಬಿಯಂ ಬಳಕೆ ಮಾಡಬಹುದು. ನೀವು ದ್ವಿದಳ ಧಾನ್ಯಗಳ ಜೊತೆಗೆ ನೀವು ಎಣ್ಣೆಕಾಳು ಬೆಳೆಗಳಾದ ನಾವು ನೆಲಗಡಲೆಗೆ ಸಹ ನೀವು ಇದನ್ನ ನೀವು ಯೂಸ್ ಮಾಡಬೇಕು. ಮತ್ತೆ ಈ ರೈಸೋಬಿಯಂ ನೀವು ಯಾವುದೇ ಕಾರಣಕ್ಕೂ ಏಕದಳ ಬೆಳೆಗಳಿಗೆ ನೀವು ಇದನ್ನ ಯೂಸ್ ಮಾಡಬಾರದು. ಸೊ ನೆಕ್ಸ್ಟ್ ಬಂದಿರೋ ನಮಗೆ ಸಾರ್ವಜನಿಕ ಸ್ಥಿರೀಕರಿಸುವ ಗೊಬ್ಬರದೊಳಗೆ ಅಸೋಟೋಬ್ಯಾಕ್ಟರ್ ಅಂತ ಬರ್ತದೆ. ಈ ಅಸೋಟೋಬ್ಯಾಕ್ಟರ್ ಮತ್ತೆ ಅಸೋಸ್ಪೆರಲಮ್ ನೀವು ಎಲ್ಲಾ ಬೆಳೆಗಳಿಗೆ ಯೂಸ್ ಮಾಡಬಹುದು. ಉದಾಹರಣೆಗೆ ಹೇಳಿದ್ರೆ ರಾಗಿ, ಭತ್ತ, ಜೋಳ, ಏಕದಳ ಧಾನ್ಯ ಮತ್ತೆ ಪ್ಲಾಂಟೇಷನ್ ಬೆಳೆಗಳಾದ ರಬ್ಬರ್, ಟೀ, ಕಾಫಿ, ಅರೆಕನಟ್, ಕೋಕೋ. ಸೊ ನಿಮಗೆ ಅಸೋಟೋಬ್ಯಾಕ್ಟರ್ ಅಂತ ಕಂಡು ಕೂಡಲೇ ನೀವು ಇದನ್ನ ಪ್ಲಾಂಟೇಷನ್ ಕ್ರಾಪ್ಗಳಿಗೆ ಮತ್ತೆ ಏಕದಳ ಬೆಳೆಗಳಿಗೆ ನೀವು ಉಪಯೋಗಿಸಬಹುದು. ಅದೇ ರೀತಿ ವಾಣಿಜ್ಯ ಬೆಳೆಗಳಾದ ಮೆಣಸಿನಕಾಯಿ ಇರಬಹುದು, ಟೊಬ್ಯಾಕೋ ಇರಬಹುದು, ಶುಗರ್ ಕೇನ್ ಇರಬಹುದು, ಅದಕ್ಕೆಲ್ಲ ಸಹ ನೀವು ಈ ಅಸೋಟೋಬ್ಯಾಕ್ಟರ್ ಮತ್ತೆ ಅಸೋಸ್ಪೆರಿಲಮ್ ಸಹ ನೀವು ಬಳಕೆ ಮಾಡಬಹುದು. ಇನ್ನು ನೆಕ್ಸ್ಟ್ ಬಂದಿರೋ ನಮಗೆ ಜೈವಿಕ ಗೊಬ್ಬರ ಅಂದ್ರೆ ರಂಜಕ ಕರಗಿಸುವ ಗೊಬ್ಬರ. ಈ ರಂಜಕ ಕರಗಿಸುವ ಗೊಬ್ಬರಕ್ಕೆ ಯಾವುದೇ ತರಹದ ಬೆಳೆಗಳಿಗೆ ನಿರ್ದಿಷ್ಟವಾದ ಬೆಳೆಗಳಿಲ್ಲ. ಇಲ್ಲಿ ರಂಜಕದ ಅಂಶ ನಿಮಗೆ ಬೆಳೆಗಳಿಗೆ ಸಿಕ್ಕೋದಿಲ್ವಾ? ಹುಳಿ ಮಣ್ಣಿನಲ್ಲಿ ಮತ್ತೆ ನಾವು ಮಲೆನಾಡು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ರಂಜಕದ ಅಂಶ ಸಿಗೋದಿಲ್ಲ. ಅಂತ ಬೆಳೆಗಳಲ್ಲಿ ಮತ್ತೆ ಅಂತ ಮಣ್ಣಿನಲ್ಲಿ ನಾವು ಈ PSB ನ ಬಳಸಬೇಕಾಗ್ತದೆ. ಅದೇ ರೀತಿ ಪೊಟ್ಯಾಶ್ ಸಾಲಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅದೊಂದು ಜೈವಿಕ ಗೊಬ್ಬರ. ಅದನ್ನು ಸಹ ನೀವು ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗ್ತದೆ. ನೀವು ಅದನ್ನು ಸಹ ನೀವು ಎಲ್ಲೆಲ್ಲಿ ನಿಮಗೆ ಪೊಟ್ಯಾಶ್ ಲಭ್ಯತೆ ಕಡಿಮೆ ಇದೆ, ಪೊಟ್ಯಾಶ್ ಎಲ್ಲಿ ಬೆಳೆಗಳಿಗೆ ಸಿಗ್ತಿಲ್ಲ ಅಲ್ಲಿ ಸಹ ನೀವು ಬಳಕೆ ಮಾಡಬಹುದು. ಈಗ ಬಳಸುವ ವಿಧಾನ ಹೇಳ್ಬಿಡ್ತೇನೆ ನಿಮಗೆ. ಸೊ ನೀವು ಫಸ್ಟ್ ಬೀಜಗಳನ್ನು ಉಪಚಾರ ಮಾಡಬಹುದು. ಸೊ ಅದಾದ್ಮೇಲೆ ಸಸಿ ಮಡಿಗಳನ್ನ, ಬೇರುಗಳನ್ನು ಉಪಚಾರ ಮಾಡಬಹುದು. ಅದೇ ರೀತಿ ಕಬ್ಬು, ಆಲೂಗೆಡ್ಡೆ ಗಡ್ಡೆಯಾಗಿ ಬರ್ತದೆ, ಅಲ್ಲೂ ಸಹ ನೀವು ಇದನ್ನ ನೀವು ಉಪಚಾರ ಮಾಡಬಹುದು. ಅದೇ ರೀತಿ ಎರೆ ಗೊಬ್ಬರಗಳಿಗೆ ಮತ್ತೆ ಸಾವಯವ ಕೊಟ್ಟಿಗೆ ಗೊಬ್ಬರಗಳಿಗೆ ಎಲ್ಲ ನೀವು ಈ ಜೈವಿಕ ಗೊಬ್ಬರನ ಬಳಸಿ ಅದರ ಉತ್ಕೃಷ್ಟತೆಯನ್ನು ಜಾಸ್ತಿ ಮಾಡಬಹುದು. ಸೊ ಅದೇ ರೀತಿ ನಿಮಗೆ ಎಲ್ಲೆಲ್ಲಿ ಸಿಗುತ್ತಪ್ಪ ಜೈವಿಕ ಗೊಬ್ಬರಗಳು ಅಂತ ನಿಮಗೆ ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಈ ಜೈವಿಕ ಗೊಬ್ಬರ ಸಿಗ್ತದೆ. ಬಹುಶಃ ನೀವು ನೋಡಬಹುದು ಈ ಜೈವಿಕ ಗೊಬ್ಬರ ನಿಮಗೆ ನೋಡಬಹುದು. ಉದಾಹರಣೆ ಹೇಳಿದ್ರೆ ಈಗ ಸಾರಜನಕ ವಾತಾವರಣದಲ್ಲಿ ನಿಮಗೆ 79% ಸಾರಜನಕ ಇರ್ತದೆ. ಆ 79% ನಿಮಗೆ ನಮ್ಮ ಮಣ್ಣಿನಲ್ಲಿ ಇರುವ ಈ ಜೈವಿಕ ಗೊಬ್ಬರಗಳ ಒಂದು ವರದಾನ ಅಂತ ಹೇಳಬಹುದು. ಅವು ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಉದಾಹರಣೆ ಹೇಳಿದ್ರೆ ಈ ಶೇಂಗಾದಲ್ಲಿ ರೈಸೋಬಿಯಂ ಅಪ್ಲೈ ಮಾಡಿದಾಗ ಅದು ಶೇಂಗಾದ ಬೇರುಗಳ ಮೇಲೆ ಚಿಕ್ಕ ಚಿಕ್ಕ ಗಂಟುಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಗಂಟುಗಳಾಗಿ ಅಲ್ಲಿ ಇರುವ ಸಾರಜನಕವನ್ನ ಆಮ್ಲಗಳ ಮೂಲಕ ಪ್ರೊಡ್ಯೂಸ್ ಮಾಡಿ, ಕಿಣ್ವಗಳ ಮೂಲಕ ಪ್ರೊಡ್ಯೂಸ್ ಮಾಡಿ ವಾತಾವರಣದಲ್ಲಿ ಸಾರಜನಕ ಮಣ್ಣಿಗೆ ಸೇರಿಸ್ತದೆ. ಸೊ ಇದೆಲ್ಲ ನಾವೇನ್ ಹೇಳ್ತೀವಿ ಬಯೋಲಾಜಿಕಲ್ ಪ್ರೋಸೆಸ್ ಅಂತೀವಿ. ಬಯೋಕೆಮಿಕಲ್ ಪ್ರೋಸೆಸ್ ಅಂದ್ರೆ ಮಣ್ಣಿನಲ್ಲಿ ಕಿಣ್ವಗಳ ಮೂಲಕ, ಆಮ್ಲಗಳ ಮೂಲಕ ಮತ್ತೆ ಬೇರೆ ಏನು ಪೋಷಕಾಂಶನ ನಾವು ಅದು ಹಿಡಿದಿಟ್ಟುಕೊಳ್ಳುವ ಮೂಲಕ, ಪೋಷಕಾಂಶನ ಮಣ್ಣಿಗೆ ಸೇರಿಸುವ ಮೂಲಕ ಇದು ವರ್ಕ್ ಆಗುತ್ತೆ. ಸೊ ಇದು ಬಹಳ ಸುಲಭವಾಗಿ ಸಿಗುವ ರಸಗೊಬ್ಬರಗಳ ಪೈಕಿ ನಮಗೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ಬೋದು. ಯಾಕಂದ್ರೆ ಜೀವಿಗಳು, ಸೊ ಜೀವಿಗಳು ತಾವು ಬದುಕಿ ಮಣ್ಣಿನಲ್ಲಿ ಪೋಷಕಾಂಶವನ್ನು ಕೊಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಸೊ ಇದಾದ್ಮೇಲೆ ನಮಗೆ ಹೇಳಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಡ್ರಿಪ್ ಇರಿಗೇಷನ್ ತುಂಬಾನೇ ಅತಿ ಅವಶ್ಯಕ. ಫರ್ಟಿಗೇಷನ್ ಅಂತ ನಾವು ರಸಾವರಿ ಮಾಡ್ತಾರೆ. ಸೊ ಫರ್ಟಿಗೇಷನ್ ಸಹ ಮೂಲಕ ಸಹ ನಾವು ಈ ಜೈವಿಕ ಗೊಬ್ಬರಗಳನ್ನು ಕೊಡಬಹುದು. ಈಗ ಡ್ರಿಪ್ ಸಹ ಮೂಲಕ ಸಹ ನಾವು ಈ ಜೈವಿಕ ಗೊಬ್ಬರಗಳನ್ನು ಕೊಡಬಹುದು. ಅದೇ ರೀತಿ ಈಗ ಮಾರುಕಟ್ಟೆಯಲ್ಲಿ ನಿಮಗೆ ಕ್ಯಾಪ್ಸೂಲ್ ರೂಪದಲ್ಲಿ ಸಹ ಬಂದಿದೆ. ಸೊ ಈ ಕ್ಯಾಪ್ಸೂಲ್ ರೂಪದಲ್ಲಿ ಸಹ ನೀವು ಈ ಏನ್ ಹೇಳ್ತೀವಿ ನಾವು ಜೈವಿಕ ಗೊಬ್ಬರಗಳನ್ನು ನೀವು ಕೊಡಬಹುದಾಗುತ್ತೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಜೈವಿಕ ಗೊಬ್ಬರಗಳ ನಿಯಂತ್ರಣಾಲಯ ಅಂತ ಒಂದು ಹೆಬ್ಬಾಳದಲ್ಲಿ ಒಂದು ಇಲಾಖೆ ಇದೆ. ಸೊ ರೈತರಿಗೆ ಡೌಟ್ ಬಂದ್ರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ, ಹತ್ತಿರದ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಹೋದ್ರೆ ಅವರು ಈ ಜೈವಿಕ ಗೊಬ್ಬರದಲ್ಲಿರುವ ಪೋಷಕಾಂಶಗಳನ್ನ, ಅದರಲ್ಲಿರುವ ಸೂಕ್ಷ್ಮ ಜೀವಿಗಳನ್ನ ಚೆಕ್ ಮಾಡಿ ನಿಮಗೆ ಸಂಶೋಧನೆ ಮಾಡಿ ನಿಮಗೆ ಏನ್ ಮಾಡ್ತಾರೆ ಟೆಸ್ಟ್ ಮಾಡಿ ಕೊಡ್ತಾರೆ. ಸೊ ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನೀವು ನೋಡಬಹುದು ಈ ರೈಸೋಬಿಯಂ ಬಗ್ಗೆ ಮಾಹಿತಿ ಕೊಟ್ಟ. ರೈಸೋಬಿಯಂ ಅಂತಂದ್ರೆ ನೆಲಗಡಲೆಗೆ ಬೇರೆ ರೈಸೋಬಿಯಂ ಇರ್ತದೆ, ತೊಗರಿಗೆ ಬೇರೆ ರೈಸೋಬಿಯಂ ಇರ್ತದೆ. ಸೊ ರೈಸೋಬಿಯಂ ಅಂದ ತಕ್ಷಣ ನೀವು ಬರೀ ಈ ದ್ವಿದಳ ಬೆಳೆಗೆ ಎಲ್ಲದಕ್ಕೂ ಆಗಲ್ಲ, ಎಲ್ಲದಕ್ಕೂ ಅದು ಸರಿ ಹೋಗುದಿಲ್ಲ. ಸೊ ಆದ್ರಿಂದ ನೀವು ಆಯಾ ಬೆಳೆಗಳಿಗೆ ರೈಸೋಬಿಯನ್ನ ನೋಡಬೇಕಾಗುತ್ತೆ ಮತ್ತು ಸ್ವಲ್ಪ ನೀವು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಯಾವುದು ಸೂಕ್ಷ್ಮ ಜೀವಿಗಳಾಗಿರೋದ್ರಿಂದ ನೀವು ಸ್ವಲ್ಪ ತಂಪಾದ ಪ್ರದೇಶದಲ್ಲಿ ನೀವು ಅದನ್ನ ರೈಸೋಬಿಯಂ ಅಥವಾ ಅಸೋಟೋಬ್ಯಾಕ್ಟರ್ನ ಜೈವಿಕ ಗೊಬ್ಬರನ್ನ ನೀವು ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಎಕ್ಸ್ಪೈರಿ ಡೇಟ್ ನೋಡ್ಕೋಬೇಕಾಗುತ್ತೆ. ಉದಾಹರಣೆ ಎಕ್ಸ್ಪೈರಿ ಡೇಟ್ ಆದ್ರೆ ನೀವು ಅದನ್ನ ತಗೊಂಡು ಬೆಳೆಗಳಿಗೆ ಹಾಕಿದ್ರೆ ಅದು ಉಪಯೋಗ ಆಗಲ್ಲ. ಮತ್ತೆ ಕಳೆನಾಶಕ, ಕೀಟನಾಶಕ ಮತ್ತು ರಸಗೊಬ್ಬರಗಳ ಒಟ್ಟಿಗೆ ನೀವು ಇದನ್ನು ಬಳಕೆ ಮಾಡಬಾರದು. ಯಾಕಂದ್ರೆ ಅದು ಜೀವಿಗಳು ಇರೋದ್ರಿಂದ ಆ ಕೆಮಿಕಲ್ ಬಿಡುಗಡೆ ಆಗಿರೋದ್ರಿಂದ ರಸಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕದ ಒಟ್ಟಿಗೆ ನೀವು ಇದನ್ನು ಬಳಕೆ ಮಾಡಬಾರದು. ಸೊ ಈ ರೀತಿ ನೀವು ಈ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಕೃಷಿಯಲ್ಲಿ ನೀವು ಉತ್ಪಾದನೆ ಹೆಚ್ಚು ಮಾಡಿಕೊಂಡು ಜೈವಿಕ ಗೊಬ್ಬರಗಳ ಸಮರ್ಥ ಬಳಕೆಗೆ ನೀವು ಸಹಕಾರಿಯಾಗಬೇಕಾಗಿ ಹೇಳ್ಕೊಂಡು. ಇವತ್ತಿನ ವಿಷಯ ಕೃಷಿಯಲ್ಲಿ ನೀರಿನ ಪರೀಕ್ಷೆ ಮತ್ತು ಮಹತ್ವ ನಿಮಗೆ ಬಹುಶಃ ನೀವು ನೋಡಬಹುದು, ಭಾರತ ಇರ್ಬೋದು, ಭೂಮಿ ಇರ್ಬೋದು, ಅಲ್ಲಿ ನಿಮಗೆ ಅತಿ ಹೆಚ್ಚು ಬಳಕೆಯಾಗ ನೀರು ನೀರಾವರಿಗೆ. ಶೇಕಡಾ 100% ನಮ್ಮ ಏನು ನೀರಿದೆ ಅದು ಅದರಲ್ಲಿ 80% ಬಳಕೆ ಆಗೋದು ಕೃಷಿಗೆ. ಸೊ ಆದ್ರಿಂದ ಈ ನೀರಿನಲ್ಲಿ ಕೃಷಿಗೆ ಬಿಡುವ ನಾವು ನೀರಿನಲ್ಲಿ ರಾಸಾಯನಿಕ ಸೇರ್ಕೊಂಡ್ರೆ, ಉಪ್ಪಿನಂಶ ಸೇರ್ಕೊಂಡ್ರೆ ಏನಾದರೂ ರಿಯಾಕ್ಷನ್ ಆದರೆ ಆ ನೀರು ಯೋಗ್ಯವಾಗಿರೋದಿಲ್ಲ. ಸೊ ಈ ನೀರಿನಲ್ಲಿ ನಾವು ಏನಕ್ಕೆ ನಾವು ಟೆಸ್ಟ್ ಮಾಡಿಸ್ಬೇಕಪ್ಪ ಅಂತಂದ್ರೆ, ಕೃಷಿಯಲ್ಲಿ ಬಹುಶಃ ನೀವು ನೋಡಿರ್ಬೋದು ಎಷ್ಟೋ ಸಮಸ್ಯಾತ್ಮಕ ನೀರುಗಳಿದ್ರೆ ಆ ನೀರುಗಳಿಂದ ನಾವು ಜಮೀನಿಗೆ ಬಿಟ್ಟರೆ ಜಮೀನು ಕರ್ಲಾಗ್ತದೆ, ಜಮೀನು ಏನಾಗ್ತದೆ, ಉಪ್ಪಿನಂಶ ಉಪ್ಪಾಗ್ತದೆ. ಸೊ ಈ ರೀತಿ ನಾವು ಬಿಟ್ಟಿರುವ ನೀರು ಸಮರ್ಥಕವಾಗಿ ಬೆಳೆಗಳು ಇರ್ಕೊಳ್ಳೋದಿಲ್ಲ. ಸೊ ನೀವು ಕೇಳ್ಬೋದು ಈಗ ಯಾವ್ದಾದ್ರು ಟೆಸ್ಟ್ ಗಳನ್ನ ಮಾಡ್ತೀವಿ ಸರ್ ನೀವು ನೀರನ್ನು ಕಂಡಿಡಲಿಕ್ಕೆ, ಏನೇನು ಟೆಸ್ಟ್ ಮಾಡ್ತೀವಿ ಅಂತ ಕೇಳಿದ್ರೆ, ಬಹುಶಃ ನಾವು ಹೇಳ್ಬೋದು ಅದರಲ್ಲಿ ಒಟ್ಟು ಕರಗುವ ಲವಣಗಳು ಅಂತ ಹೇಳ್ತೀವಿ, ಮತ್ತೆ ರೆಸಿಡಿಯಲ್ ಸೋಡಿಯಂ ಕಾರ್ಬೊನೇಟ್ ಅಂತ ಹೇಳ್ತೀವಿ, ಎಕ್ಸ್ಚೇಂಜಬಲ್ ಸೋಡಿಯಂ ರೆಸಿಡಿಯೋ ESR ಅಂತ ಹೇಳ್ತೀವಿ, ಶೇಕಡವಾರು ಕರಗುವ ಸೋಡಿಯಂ ಪ್ರಮಾಣ ಅಂತ ಹೇಳ್ತೀವಿ, ಬೋರಾನ್ ಪ್ರಮಾಣ ಅಂತ ಹೇಳ್ತೀವಿ, ಕ್ಲೋರೈಡ್ ಪ್ರಮಾಣ ಅಂತ ಹೇಳ್ತೀವಿ, ಇವೆಲ್ಲ ನಾವು ಟೆಸ್ಟ್ ಮಾಡಿಸ್ತೇವೆ. ಸೊ ಯಾಕೆ ಮಾಡಿಸ್ಬೇಕಪ್ಪ ಅಂತ ಹೇಳಿದಾಗ ಇನ್ನೊಂದು ವಿಷಯ ಹೇಳ್ತೇನೆ, ಯಾಕೆ ಮಾಡಿಸ್ಬೇಕಾದ್ರೆ ಈಗ ಯಾರೋ ಜಮೀನಲ್ಲಿ ಅಂತರ್ಜಲ ಮಟ್ಟದಲ್ಲಿ ಲವಣಾಂಶ ಜಾಸ್ತಿ ಇರುತ್ತೆ, ಸೊ ಅವರು ಆ ನೀರನ್ನು ಜಮೀನಿಗೆ ಬಿಡ್ತಾರೆ, ಆಗೇನಾಗ್ತದೆ ಆ ಜಮೀನಲ್ಲಿ ಉಪ್ಪಿನಂಶ ಕೂಡಿ ಉಪ್ಪು ಉಪ್ಪಾಗಿ ಮಾರ್ಪಟ್ಟು ಆ ಜಮೀನಿನ ಫಲವತ್ತತೆ ಹಾಳಾಗೋಗ್ತದೆ. ಸೊ ಆದ್ರಿಂದ ಪ್ರತಿ ವರ್ಷ ನೀವು ಮಣ್ಣಿನ ಜೊತೆಗೆ ನೀರಿನ ಟೆಸ್ಟ್ ಮಾಡಿಸಿ ನಮಗೆ ವಿಜ್ಞಾನಿಗಳಿಗೆ ಎರಡು ರಿಪೋರ್ಟ್ ಸಿಕ್ಬಿಡುತ್ತೆ, ಮಣ್ಣು ಮತ್ತು ನೀರಿನ ರಿಪೋರ್ಟ್. ಸೊ ಎರಡನ್ನೂ ನೋಡಿ ನಿಮಗೆ ಸಮರ್ಪಕವಾದ ಬೆಳೆ ಬೆಳೀಲಿಕ್ಕೆ ಮತ್ತು ಸಮರ್ಪಕವಾದ ನೀರಿನ ಗುಣಮಟ್ಟ ಟೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಕೇಳ್ಬೋದು ಸರ್ ನೀರಿನಲ್ಲಿ ಗುಣಮಟ್ಟನ ನಾವು ಪರೀಕ್ಷೆ ಮಾಡಿ ಆದಮೇಲೆ ಯಾವ ಥರ ನಾವು ನೀರಾವರಿನ ಬಿಡ್ಬೋದು ಅಂತ ಕೇಳ್ಬೋದು. ಸೊ ಉದಾಹರಣೆ ಹೇಳ್ಬೋದು ನೋಡಿ, ಈಗ ನಾವು ನೀರಿನ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ, ಉದಾಹರಣೆಗೆ ಈಗ ಎಷ್ಟೋ ಜನ ನೀರನ್ನ ನೀರಾವರಿಗೆ ಬಿಡಲ್ಲ, ಈಗ ಎಷ್ಟೋ ಜನ ರಸಾವರಿ ಮೂಲಕ ಬಿಡ್ತಾ ಇದ್ದಾರೆ. ಈಗ ನೋಡ್ಬೋದು ನೀವು ಇದು ಕಮರ್ಷಿಯಲ್ ಕ್ರಾಪ್ಸ್ ಅಂತೀವಿ ನಾವು, ಈ ಪೋಮ್ ಗ್ರೆನೇಟ್ ಇರ್ಬೋದು, ತಂಬಾಕು, ಕಾಟನ್, ಆಲೂಗೆಡ್ಡೆ, ಇಂಥ ಕಲ್ಲಂಗಡಿ, ಇವೆಲ್ಲದಕ್ಕೂ ನಮಗೆ ಈಗ ಫರ್ಟಿಗೇಷನ್ ಮೂಲಕವೇ ಬಹಳ ಜನ ಬಿಡ್ತಿದ್ದಾರೆ. ಸೊ ನಾವಾಗ ಏನ್ ಹೇಳ್ತೀವಿ, ಉದಾಹರಣೆಗೆ ಆ ನೀರಿನ ರಸಸಾರ ನಮ್ಗೇನಾದ್ರು ಆಮ್ಲಯ ಇದ್ರೆ ನಾವು ಇವತ್ತು ಅದಕ್ಕೆ ನಾವು ಕ್ಷಾರೀಯ ರಸಗೊಬ್ಬರನ ಬಳಕೆ ಮಾಡಬೇಕು. ಉದಾಹರಣೆಗೆ ಆ ನೀರಿನಲ್ಲಿ ನಮಗೆ ನೀರಿನ ಟೆಸ್ಟ್ ಮಾಡಿದಾಗ ನಮಗೆ ಕ್ಷಾರೀಯ ಬಂತು ಅಂದ್ರೆ ನೀರಿನ ವ್ಯಾಲ್ಯೂ, ನಾವು ಆಮ್ಲೀಯ ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಸೊ ಇದು ಬಹಳ ಮುಖ್ಯ. ಅದೇ ರೀತಿ ನಾವೇನ್ ಮಾಡ್ತೀವಿ, ನೀರನ್ನು ನಾವು ನೋಡಬಹುದು ಈಗ ಎಲ್ಲಾ ಕಡೆ ಫೋಲಿಯರ್ ಸ್ಪ್ರೇ ಬಂದಿದೆ, ನ್ಯಾನೋ ಯೂರಿಯಾ ಬಂದಿದೆ. ಸೊ ಈಗ ಏನಾಗ್ತಿದೆ, ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಫರ್ಟಿಲೈಸರ್ಸ್ ಇರ್ಬೋದು, ಫೋಲಿಯರ್ ಸ್ಪ್ರೇ ಇರ್ಬೋದು, ಸಿಂಪರಣೆ ಇರ್ಬೋದು, ಅವಾಗ ನೀರಿನ ಗುಣಮಟ್ಟ ಬಹಳ ಮುಖ್ಯ ಆಗುತ್ತೆ. ಈಗ ನೀರಿನಲ್ಲಿ ನಮಗೆ ಜಾಸ್ತಿ ಕ್ಷಾರ ಇದ್ರೆ ನಾವು ಅದನ್ನ ನಾವು ಫೋಲಿಯರ್ ಸ್ಪ್ರೇಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಉದಾಹರಣೆಗೆ ನೀರಿನಲ್ಲಿ ಜಾಸ್ತಿ ಕ್ಲೋರೈಡ್ ಅಂಶ ಇತ್ತಪ್ಪ ಅಂತಂದ್ರೆ ಸಹ ನಾವು ನೀರನ್ನು ನಾವು ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಕ್ಲೋರೈಡ್ ಅಂಶ ಜಾಸ್ತಿ ಇದ್ದಾಗ ನಾವು ನೀರನ್ನ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಸುಟ್ಟಾಗ್ತದೆ, ಎಲೆಗಳು ಸುಟ್ಟಾಗ್ತದೆ, ಮತ್ತೆ ಎಲೆಗಳ ಚಿವುಟಿ ಮೇಲೆ ಏನಾಗ್ತದೆ, ಟಿಪ್ ಬರ್ನಿಂಗ್ ಆಗ್ತದೆ. ಸೊ ಈ ರೀತಿ ಸೊ ನಾವು ಇವನ್ನೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಮನದಲ್ಲಿ ಇಟ್ಕೊಂಡು ನೀರಿನ ಗುಣಮಟ್ಟ ಸಹ ಟೆಸ್ಟ್ ಮಾಡಿಸ್ಬೇಕು. ಇದಾದ್ಮೇಲೆ ಆ ನೀರಿನ ಗುಣಮಟ್ಟ ನಾವು ಟೆಸ್ಟ್ ಮಾಡಿ ನಾವು ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ, ಒಂದೊಂದು ಉದಾಹರಣೆಗೆ ನಮ್ಮ ಜಮೀನಿನಲ್ಲಿ ಅತಿ ಹೆಚ್ಚು ಉಪ್ಪಿನಂಶ ನೀರಿರ್ತದೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನೀವು ನೀರ್ ಬಿಡ್ತಾ ಹೋದಾಗೆಲ್ಲ ನೀವು ಮಣ್ಣು ಏನಾಗ್ತದೆ ಉಪ್ಪಿನಂಶ ಆಗುತ್ತೆ. ಸೊ ಆಗ ನೀವು ಆ ನೀರು ಟೆಸ್ಟ್ ಮಾಡೋದು ನಮಗೆ ಗೊತ್ತಾಗ್ತದೆ, ನಾವು ಆಗ ಸಜೆಷನ್ ಕೊಡ್ತೀವಿ ಯಾವ ತರ ಕೊಡ್ತೀವಿ. ಈಗ ನಿಮ್ ಜಮೀನಿನಲ್ಲಿ ಉಪ್ಪಿನಂಶ ಜಾಸ್ತಿ ಇತ್ತಪ್ಪ ಅಂದ್ರೆ ಉಪ್ಪು ಸಹಿಷ್ಣತ ಬೆಳೆಗಳನ್ನ ಬೆಳಿಲಿಕ್ಕೆ ಹೇಳ್ತೇವೆ. ಸೊ ನೀರಾವರಿ ನೀರನ್ನು ನಾವೇನು ಯೂಸ್ ವೇಸ್ಟ್ ಮಾಡಲಿ ಅಂತಿರಲ್ಲ, ಮತ್ತೆ ನೀವು ಸಿಂಚನ ನೀರಾವರಿ ಪದ್ಧತಿಯಿಂದ ನೀವು ಹನಿ ನೀರಾವರಿ ಪದ್ಧತಿಗೆ ಹೋಗಿ ಅಂತೀವಿ, ಮತ್ತೆ ಬಸಿಗಾಲುವೆ ಮಾಡಿ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ನಿಮಗೆ ಸಜೆಷನ್ಗಳನ್ನ ಕೊಡ್ತೀವಿ. ಸೊ ಅದೇ ರೀತಿ ನೀರಿನಲ್ಲಿ ಕಾರ್ಬೊನೇಟ್ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಇದ್ರೆ ನಾವು ಡ್ರಿಪ್ ಯೂಸ್ ಮಾಡಿಬಿಡಿ ಅಂತ ಹೇಳ್ತೀವಿ. ಈ ಡ್ರಿಪ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಬೈಕಾರ್ಬೊನೇಟ್ ಕಾರ್ಬೊನೇಟ್ ಅಂಶ ಜಾಸ್ತಿ ಇದ್ರೆ, ಉಪ್ಪಿನಂಶ ಜಾಸ್ತಿ ಇದ್ರೆ ನೀರಲ್ಲಿ, ಈಗ ಎಷ್ಟೋ ಸತಿ ಡ್ರಿಪ್ಗಳು ಬ್ಲಾಕ್ ಆಗ್ತದೆ, ಆ ಡ್ರಿಪ್ಗಳು ಬ್ಲಾಕ್ ಆದಾಗ ಏನಾಗುತ್ತೆ, ನಿಮಗೆ ಬಹಳ ಎಕನಾಮಿಕಲಿ ನಾವೇನ್ ಹೇಳ್ತೀವಿ ನಿಮ್ಮ ದುಡ್ಡಿನ ವ್ಯಯ ಆಗ್ತದೆ. ಸೊ ಸುಮ್ಮನೆ ಆ ಡ್ರಿಪ್ ಹೋಲ್ 5 ಎಕರೆ 6 ಎಕರೆ 10 ಎಕರೆ ಹಾಕಿರ್ತಾರೆ, ನಾವು ಎಷ್ಟೋ ಜನ ರೈತರುಗಳು ನೋಡ್ತೀವಿ ಆ ಡ್ರಿಪ್ನೆಲ್ಲ ಮತ್ತೆ ಪುನರ್ ಹೊಸ ಡ್ರಿಪ್ ಹಾಕಬೇಕಾಗುತ್ತೆ. ಸೊ ಈ ರೀತಿ ಸಮಸ್ಯೆಗಳನ್ನು ನೀವು ತಪ್ಪಿಸ್ಕೋಬೇಕಪ್ಪ ಅಂದ್ರೆ, ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆಯ ಜೊತೆಗೆ ನೀರಿನ ಪರೀಕ್ಷೆಯನ್ನು ಮಾಡಿಸಿ ನೀರಿನ ಸಾಮರ್ಥ್ಯ, ನೀರಿನ ಗುಣಮಟ್ಟವನ್ನು ನೀವು ಪರೀಕ್ಷೆ ಮಾಡಿಸಿಕೊಂಡು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಉತ್ತಮ ಬೆಳೆ ಪಡೆಯಲಿಕ್ಕೆ ಇದೊಂದು ಅತ್ಯುತ್ತಮವಾದ ಸಲಹೆ ಅಂತ ನಾನು ಹೇಳ್ತೀನಿ. ವಿಷಯ ನೋಡಿ, ಸಮಸ್ಯಾತ್ಮಕ ಮಣ್ಣುಗಳು ನಿಮಗೆ ಗೊತ್ತಿರುವ ಬಹುಶಃ ನಮ್ಮ ನೈಸರ್ಗಿಕವಾಗಿ ಸಿಗುವ ಮಣ್ಣು ನಮಗೆಲ್ಲ ಕಣ್ಣಿಗೆ ಕಾಣ್ತದೆ, ಬಟ್ ಅದ್ರ ಒಳಗಡೆ ಏನ್ ಸಮಸ್ಯೆ ಅನ್ನೋದು ಯಾರಿಗೂ ಕಾಣಲ್ಲ, ಅದನ್ನ ನಾವು ಲ್ಯಾಬಲ್ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ. ಈ ಸಮಸ್ಯಾತ್ಮಕ ಮಣ್ಣುಗಳನ್ನ ನಾವು ವಿಂಗಡಣೆ ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ನಾವು ಉಳಿ ಮಣ್ಣು ಅಂತ ವಿಂಗಡಣೆ ಮಾಡ್ತೇವೆ, ಕ್ಷಾರ ಮಣ್ಣು ಅಂತ ವಿಂಗಡಣೆ ಮಾಡ್ತೇವೆ. ಸೊ ಎರಡು ಬಹಳ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಕಂಡು ಬರ್ತದೆ. ಈ ಉಳಿ ಮಣ್ಣು ನಮಗೆ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ, ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಬರ್ತದೋ ಅಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಕರಾವಳಿ ಭಾಗದಲ್ಲಿ ನಮಗೆ ಇದು ಅತಿ ಹೆಚ್ಚು ಕಂಡು ಬರ್ತದೆ. ಯಾಕಂದ್ರೆ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದ ಮಣ್ಣಿನಲ್ಲಿರುವ ಕ್ಯಾಟಯನ್ಸ್ ಅಥವಾ ಋಣಾತ್ಮಕಗಳು ಕೊಚ್ಚಿ ಹೋಗಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಎಲ್ಲ ಕೊಚ್ಚಿ ಹೋಗಿ ಮಣ್ಣು ಉಳಿ ಆಗ್ತದೆ. ಸೊ ನೀವು ಕೇಳ್ಬೋದು ಈ ಉಳಿ ಮಣ್ಣನ್ನು ನಾವು ಕಂಡಿಡಿಯೋದು ಹೇಗೆ ಅಂತಂದ್ರೆ, ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಿಮ್ಗೆ ಉಳಿ ಮಣ್ಣು ಅಂತ ಗೊತ್ತಾಗ್ತದೆ. ಸೊ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಉಳಿ ಮಣ್ಣು ಅಂತ ಗೊತ್ತಾದ ಕೂಡಲೇ ನಿಮಗೆ ಮಣ್ಣು ವಿಜ್ಞಾನಿಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ನಿಮಗೆ ಶಿಫಾರಸು ಮಾಡ್ತಾರೆ ಏನ್ ಹಾಕ್ಬೇಕಪ್ಪ ಅಂತಂದ್ರೆ. ಇದನ್ನ ಉಳಿ ಮಣ್ಣು ನಿರ್ವಹಣೆ ಮಾಡಲಿಕ್ಕೆ ಒಂದೇ ಒಂದು ಇದರದ್ದು ನಮ್ಮಲ್ಲಿ ದಾರಿ, ಅದು ಸುಣ್ಣವನ್ನು ಹಾಕ್ಬೇಕಾಗುತ್ತೆ. ನೀವು ಸುಣ್ಣವನ್ನು ಯಾವ ರೂಪದಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ನಮಗೆ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ, ಮತ್ತೆ ಡೋಲೋಮೈಟ್ ಅಂತ ಸಿಗುತ್ತೆ. ಕೃಷಿ ಸುಣ್ಣದಲ್ಲಿ ನಮಗೆ ಕ್ಯಾಲ್ಸಿಯಂ ಇರ್ತದೆ, ಡೋಲೋಮೈಟ್ ಅಂತ ಕೃಷಿ ಇಲಾಖೆಯಲ್ಲಿ ಬಂದಿದೆ ಈಗ, ಅದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಎರಡೂ ಇರ್ತದೆ. ಸೊ ನೀವು ನನಗೆ ಕೇಳಿದ್ರೆ ಕ್ವಶನ್ ಯಾವ್ದು ಹಾಕ್ಬೇಕು ಸರ್ ಸುಣ್ಣ ಹಾಕೋದ ಡೋಲೋಮೈಟ್ ಹಾಕೋದ ಅಂತ ಕೇಳಿದ್ರೆ ಡೋಲೋಮೈಟ್ ಹಾಕಿದ್ರೆ ಬಹಳ ಉತ್ತಮ, ಯಾಕಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇರ್ತದೆ. ಎಷ್ಟು ಪ್ರಮಾಣ ಹಾಕ್ಬೇಕು ಅನ್ನೋದು ಒಂದು ಪ್ರಶ್ನೆ, ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ ಸುಣ್ಣ ಇರ್ಬೋದು ಅಥವಾ ಡೋಲೋಮೈಟ್ ಇರ್ಬೋದು ಪ್ರತಿ ಎಕರೆಗೆ 200-250 kg ಅಷ್ಟು ಹಾಕ್ಬೇಕಾಗುತ್ತೆ ಪ್ರತಿ ಎಕರೆಗೆ. ಇಲ್ಲ ಅಂದ್ರೆ ಮಣ್ಣು ಪರೀಕ್ಷೆ ಆಧಾರಿತ ಸುಣ್ಣ ಶಿಫಾರಸು ಮಾಡ್ತೀವಿ, ನಿಮ್ಗೆ ಅದು ಆಗಲಿಲ್ಲಪ್ಪ ಅಂತಂದ್ರೆ ನೀವು ಒಂದು ಎಕರೆಗೆ 200-250 kg ಅಷ್ಟು ನೀವು ಡೋಲೋಮೈಟ್ ಅಥವಾ ಸುಣ್ಣವನ್ನ ಬಳಕೆ ಮಾಡಬೇಕಾಗುತ್ತೆ. ಸೊ ಅದೇ ನೀವು ತೆಂಗಿಗಾದ್ರೆ ಒಂದು ಮರಕ್ಕೆ 2-4 kg ಅಷ್ಟು ನೀವು ಡೋಲೋಮೈಟ್ ಅಥವಾ ಸುಣ್ಣವನ್ನ ಬಳಕೆ ಮಾಡಬೇಕಾಗುತ್ತೆ. ಅಡಿಕೆಗಾದ್ರೆ ನೀವು ಒಂದು 250 gram ಸುಣ್ಣವನ್ನ ಬಳಕೆ ಮಾಡಬೇಕಾಗುತ್ತೆ. ತೆಂಗಿಗಾದ್ರೆ 150-200 gram ಸುಣ್ಣವನ್ನ ನೀವು ಬಳಕೆ ಮಾಡಬೇಕಾಗುತ್ತೆ. ಅದೇ ರೀತಿ ತರಕಾರಿ ಮಾಡೋದಿದ್ರೆ 1 acre ಕೆಜಿ ಹಾಕಿ ಉಳುಮೆ ಮಾಡಿ ಈ ಉಳಿ ಮಣ್ಣನ್ನು ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಒಂದು 50-60 acre ಕಾಲು ಎಕರೆಯಲ್ಲಿ ಮಾಡಿದಾಗ ನೀವು ಅದು 1 acre ಅಂತಂದ್ರೆ ಎಷ್ಟು ಬರುತ್ತೋ ಅಷ್ಟು ಪ್ರಮಾಣವನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಸುಣ್ಣವನ್ನ ಮಣ್ಣಿಗೆ ಹಾಕಿ ಉಳುಮೆ ಮಾಡಿ ನೀವು ಕೃಷಿಯನ್ನ ಮಾಡಬೇಕಾಗುತ್ತೆ. ಒಂದು 2-3 ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ನೀವು ಸುಣ್ಣವನ್ನ ಅಥವಾ ಯಾವುದೇ ರಸಗೊಬ್ಬರ ನೀವು ಕೊಡಬೇಕಾದ್ರೆ ನೀವು ಮಣ್ಣಿನಲ್ಲಿ ನಾವು ಏನ್ ಹೇಳ್ತೀವಿ ನಾವು ಅದರಲ್ಲಿ ನೀರಿನ ಅಂಶ ಇರಬೇಕು, ಅಂದ್ರೆ ಪಸೆ ಇರಬೇಕು ಅಂತ ಹೇಳ್ತೀವಿ ನಮ್ಮ ಈ ಕಡೆ ಭಾಷೆನಲ್ಲಿ. ಸೊ ಅದ್ರಲ್ಲಿ ಮಾಯಿಶ್ಚರ್ ಇರಬೇಕು ಮಣ್ಣಿನಲ್ಲಿ. ಮಾಯಿಶ್ಚರ್ ಇಲ್ಲ ಅಂತಂದ್ರೆ ನೀವು ಯಾವುದೇ ತರವಾದ ರಸಗೊಬ್ಬರ ಮತ್ತೆ ಸುಣ್ಣವನ್ನ ಮಳಕೆ ಮಾಡಬಾರದು. ನೀವು ಸುಣ್ಣವನ್ನ ಹಾಕ್ಬೇಕಾದ್ರೆ ಸುಣ್ಣವನ್ನ ಮಣ್ಣಿಗೆ ಹಾಕಿ ಮಿಕ್ಸ್ ಮಾಡಿದಾಗ ಅದು ತಟಸ್ಥಕ್ಕೆ ಬರುತ್ತೆ. ತಟಸ್ಥಕ್ಕೆ ಬಂದಾಗ ಪಿ ಹೆಚ್ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತೀವಿ, ಅಂದ್ರೆ ರಸಗೊಬ್ಬರ ಸಾಮರ್ಥ್ಯ ಜಾಸ್ತಿ ಆಗಿ ನಿಮಗೆ ಇಳುವರಿ ಜಾಸ್ತಿ ಆಗಿ ಬೆಳೆಗಳಲ್ಲಿ ನಾವು ಈ ಉಳಿ ಮಣ್ಣನ್ನ ನಾವು ಹತೋಟಿ ಮಾಡಬಹುದು ಮತ್ತೆ ಉಳಿ ಮಣ್ಣನ್ನ ನಾವು ರಿಕ್ಲೇಮ್ ಮಾಡಬಹುದು. ನೆಕ್ಸ್ಟ್ ಬರೋದು ನಿಮಗೆ ನೋಡಿ ಗಟ್ಟದ ಮೇಲೆ ನಾನಾಗಲೇ ಹೇಳಿದೆ ಉಳಿ ಮಣ್ಣು ಹಾಕೋ ಕಾರಣ ಏನಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕ್ಷಾರ ಅಂಶ ಕೊಚ್ಚಿ ಹೋಗಿ ಮಣ್ಣು ಉಳಿ ಆಗುತ್ತೆ. ಅದೇ ನಾವು ಬಯಲ್ ಸೀಮೆನಲ್ಲಿ ನಮಗೆ ಏನಾಗುತ್ತೆ ಕ್ಷಾರ ಮಣ್ಣು ಕಂಡು ಬರುತ್ತೆ, ಇದೇ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಜಾಸ್ತಿ ಆಗಿ ಕ್ಷಾರ ಆಗ್ತದೆ. ಸೊ ಈ ಕ್ಷಾರ ಮಣ್ಣಿನಲ್ಲಿ ನಮಗೆ ಒಂದು ನಾವು ಉಪ್ಪು ಅಥವಾ ಸವಳು ಮಣ್ಣು ಅಂತ ಹೇಳ್ತೀವಿ, ನೀವು ನೋಡ್ಬೋದು ಹೇಗೆ ಆಗುತ್ತಪ್ಪ ಅಂತಂದ್ರೆ ಮಳೆ ಕಡಿಮೆ ಆಗಿ ಹಾವಿ ಜಾಸ್ತಿ ಆಗಿ ಮಣ್ಣಿನ ಮೇಲೆ ಈ ಉಪ್ಪಿನ ಅಂಶಗಳು ಕ್ಲೋರೈಡು ಸಲ್ಫೈಡ್ಸು ಮಣ್ಣಿನ ಮೇಲೆ ಕೂತ್ಕೊಂಡು ಉಪ್ಪಾಗ್ತದೆ. ಸೊ ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತ ಕೇಳಿದ್ರೆ ನೋಡಿ, ಬಹುಶಃ ಎಲ್ಲ ಕಡೆ ನೀವು ಒಂದು ಮಣ್ಣು ಪರೀಕ್ಷೆ ಮಾಡಿಸಿ ಅದ್ರ ಉಪ್ಪಿನ ಅಂಶ ನಿಮಗೆ ಕಂಡು ಬಂತು ಅಂತಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಉತ್ತಮ ಗುಣಮಟ್ಟದ ನೀರಾವರಿ ನೀರನ್ನು ನೀವು ಬಿಡಬೇಕಾಗುತ್ತೆ. ಎಷ್ಟು ಬಿಡ್ಬೇಕು ಸರ್ ಅಂತಂದ್ರೆ, ನೀವು ಒಂದು ಜಮೀನಲ್ಲಿ ಇತ್ತಂದ್ರೆ ಒಂದು 10-15 ಉತ್ತಮ ಗುಣಮಟ್ಟ ನೀರಾವರಿ ಅಂದ್ರೆ ಆ ನೀರಾವರಿನಲ್ಲಿ ನೀರು ಬಿಡುವ ನೀರಿನಲ್ಲಿ ಯಾವುದೇ ತರವಾದ ಲವಣಾಂಶಗಳು ಇರಬಹುದು ಮತ್ತು ಅದು ಉತ್ತಮ ಗುಣ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಅದನ್ನ ನೀವು 10-15 ನೀವು ಒಂದು 5-10 cm ನೀವು ನಿಲ್ಲಿಸಿದಾಗ ಏನಾಗುತ್ತೆ, ಅದೇನಾಗುತ್ತೆ ನೀರು ಉಪ್ಪು ನೀರಿನಲ್ಲಿ ಕರಗಿ ನಾವು ಎಫೆಕ್ಟಿವ್ ರೂಟ್ ಝೋನ್ ಅಂತೀವಿ, ಆ ರೂಟ್ನ ಏನು ಸಾಮರ್ಥ್ಯ ಇರುತ್ತೆ ಆ ರೂಟಿನ ಕೆಳಗೆ ಹಾದಿ ಹೋಗುತ್ತೆ. ಸೊ ಇದು ಒಂದು ನಾವು ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಉಪ್ಪಿನ ಮಣ್ಣಿನ ನಿರ್ವಹಣೆ ಅಥವಾ ಚೌಳು ಮಣ್ಣಿನ ನಿರ್ವಹಣೆ ಮಾಡಬಹುದು. ಅದೇ ರೀತಿ ನಮಗೆ ಸೋಡಿಕ್ ಸಾಯಿಲ್ಸ್ ಅಂತ ಕಂಡು ಬರುತ್ತೆ, ಅಂದ್ರೆ ನಾವು ಏನ್ ಹೇಳ್ತೀವಿ ಅದರಲ್ಲಿ ಸೋಡಿಯಂ ಅಂಶ ಬಹಳ ಇರ್ತದೆ. ಏನಾಗುತ್ತಪ್ಪ ಅಂತಂದ್ರೆ ಕ್ಷಾರ ಮಣ್ಣು ಅಂತ ಹೇಳ್ತೀವಿ, ಅದನ್ನು ಸೋಡಿಕ್ ಸಾಯಿಲ್ಸ್ ಅಂತೀವಿ ಅಥವಾ ಕ್ಷಾರ ಮಣ್ಣು ಅಂತ ಹೇಳ್ತೀವಿ. ನೀವು ಆ ಕಂಡು ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನೋಡಬಹುದು ಭೂಮಿ ಬಿರುಕಾಗಿರ್ತದೆ. ಸೊ ಅವಾಗ ಕಂಡು ಬಂದ ತಕ್ಷಣ ನಿಮಗೆ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ 5-10 cm ನೀರನ್ನು ನಿಲ್ಲಿಸಿ ಅದರಲ್ಲಿರುವ ಉಪ್ಪಿನ ಅಂಶವನ್ನು ನೀವು ಬಸಿದ್ಬಿಟ್ಟು ಪ್ರತಿ ಎಕರೆ 200 kg ಅಷ್ಟು ಜಿಪ್ಸಮ್ ಅನ್ನು ಹಾಕಿದಾಗ ಏನಾಗುತ್ತೆ ಈ ಕ್ಷಾರ ಮಣ್ಣನ್ನು ನೀವು ಏನಾಗುತ್ತೆ ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ನಿಮಗೆ ಕ್ಷಾರ ಮಣ್ಣು ನಿರ್ವಹಣೆ ಮಾಡ್ಲಿಕ್ಕೆ ಏನಪ್ಪ ಇನ್ನೊಂದು ದಾರಿ ಅಂತಂದ್ರೆ ನಿಮಗೆ ನಿಮ್ಮಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಈ ಉಪ್ಪು ಸಹಿಷ್ಣತೆ ಬೆಳೆಗಳನ್ನು ಬೆಳಿಬಹುದು. ನೀವು ತುಂಬಾ ತಳಿಗಳು ಬಂದಿದೆ ಈಗ ಈ ಭತ್ತದಲ್ಲಿರ್ಬೋದು ಗೋಧಿನಲ್ಲಿರ್ಬೋದು, ಅಂದ್ರೆ ಅದು ಉಪ್ಪಿನ ಸಹಿಷ್ಣತೆ ಆಗಿ ಬೆಳ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ನೀವು ಬಸಿ ಕಾಲುವೆ ಮಾಡಿದ್ರೆ ಏನಾಗುತ್ತೆ ನೀರು ಮಳೆ ಬಂದಾಗ ಏನಾಗುತ್ತೆ ಆ ಉಪ್ಪಿನ ಅಂಶ ಕೆಳಗೆ ಲೇಯರ್ಗಳಿಗೆ ಹೋಗಿ ಇನ್ನು ಕೆಳಗೆ ಹೋಗಿ ನೀರು ಬಸಿ ಕಾಲುವೆ ಮೂಲಕ ಹರಿದೋಗುತ್ತೆ. ಮೂರನೇದು ಏನಪ್ಪ ಅಂತಂದ್ರೆ ಆದಷ್ಟು ನೀವು ಹನಿ ನೀರನ್ನು ಬಳಕೆ ಮಾಡಿದ್ರೆ ಏನಾಗುತ್ತೆ ನೀವು ಉಪ್ಪಿನ ಅಂಶ ಕಡಿಮೆ ಆಗುತ್ತೆ. ಸೊ ಈ ತರ ಪದ್ಧತಿಗಳನ್ನ ಬಳಕೆ ಮಾಡಿಕೊಂಡು ಸಮಗ್ರವಾಗಿ ನೀವು ಈ ಸಮಸ್ಯಾತ್ಮಕಗಳನ್ನು ನಿರ್ವಹಣೆ ಮಾಡಬೇಕು. ಇವತ್ತಿನ ವಿಷಯ ಸೂಕ್ಷ್ಮ ಪೋಷಕಾಂಶಗಳ ಕುರಿತು ಮಾಹಿತಿ ಕೊಡ್ತೇನೆ. ನಿಮ್ಗೆ ಗೊತ್ತಿರಬಹುದು ಸೂಕ್ಷ್ಮ ಪೋಷಕಾಂಶ ಅಂದ ತಕ್ಷಣ ಸೂಕ್ಷ್ಮವಾಗಿ ಅತಿ ಕಡಿಮೆ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಇರ್ತವೆ. ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಈಗ ನಾವೇನ್ ಹೇಳ್ತೀವಿ ಪ್ರಧಾನ ಪೋಷಕಾಂಶಗಳಾಗಿರೋ ಯೂರಿಯಾ, ರಾಕ್ ಫಾಸ್ಫೇಟ್, ಪೊಟ್ಯಾಸ್ಗಳಿರ್ಬೋದು ಅಥವಾ ಸಾರಜನಕ, ರಂಜಕ, ಪೊಟ್ಯಾಶ್ ಇರ್ಬೋದು, ಇದು ಗುಣಮಟ್ಟ ಪೋಷಕಾಂಶಗಳನ್ನು ಕೆಜಿಗೆ ಗಟ್ಟಲೆ ಆಗ್ತೇವೆ, 50 kg, 20 kg, 30 kg. ಬಟ್ ಈ ಸೂಕ್ಷ್ಮ ಪೋಷಕಾಂಶಗಳು ನಾವು ಬರೀ ಗ್ರಾಮ್ಗಳಲ್ಲಿ ಆಗ್ತವೆ. ಬಹಳ ಕಡಿಮೆ, 1 ಕೆಜಿ 2 ಕೆಜಿ 3 ಕೆಜಿ 4 ಕೆಜಿ ಅಷ್ಟೇ ಆಗ್ತೀವಿ. ನಂತರ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ. ಇದು ಎಷ್ಟು ಬಹಳ ಉತ್ತಮ ಅಂದ್ರೆ, ನೀವು ಮಣ್ಣಿನಲ್ಲಿ ಪೋಷಕಾಂಶ ಕೊರತೆ ಸೂಕ್ಷ್ಮ ಪೋಷಕಾಂಶ ಕೊರತೆ ಕಂಡು ಬತ್ತಪ್ಪ ಅಂದ್ರೆ ಇಳುವರಿಲಿ ಬಹಳ ಕುಂಠಿತ ಆಗುತ್ತೆ. ಸೊ ಇದು ಬಹಳ ಒಂದು ಉತ್ತಮ ಹೇಳ್ತೀವಿ ಪೋಷಕಾಂಶಗಳು ಅಂತ ಹೇಳ್ಬೋದು. ಅದ್ರಲ್ಲಿ ನಮಗೆ 4-5-6 ನಮಗೆ ಪೋಷಕಾಂಶಗಳು ಬರುತ್ತೆ. ಕಬ್ಬಿಣ, ಮ್ಯಾಂಗನೀಸ್, ಸತು, ಬೋರಾನ್ ಮತ್ತೆ ಮಾಲಿಬ್ಡಿನಮ್, ಇವು ಮೇಜರ್ ಆಗಿ ನಮಗೆ ಕಂಡು ಬರುವ ಸೂಕ್ಷ್ಮ ಪೋಷಕಾಂಶಗಳು. ಈಗ ನಮಗೆ ನೀವು ಗೊತ್ತಿರಬಹುದು, ಸ್ವಲ್ಪ ಮಳೆ ಕಡಿಮೆ ಪ್ರಮಾಣ ಸ್ವಲ್ಪ ಎಲ್ಲಿರುತ್ತೆ, ಕಡಿಮೆ ಎಲ್ಲಿರುತ್ತೆ ಮಳೆ ಅಂತಂದ್ರೆ ಬಯಲುಸೀಮಿನಲ್ಲಿ, ಕಪ್ಪು ಮಣ್ಣುಗಳಲ್ಲಿ ನಿಮಗೆ ಕಡಿಮೆ ಪ್ರಮಾಣದ ಬಯಲುಸೀಮಿನಲ್ಲಿ ಮಳೆ ಕಂಡು ಬರುತ್ತೆ. ಸೊ ಅಂತ ಕಡೆ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ಮಾಲಿಬ್ಡಿನಮ್ ಮತ್ತೆ ಬೋರಾನ್ ಅಂಶ ನಮಗೆ ಜಾಸ್ತಿ ಕಂಡು ಬರುತ್ತೆ. ಈ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಜಿಂಕ್ ಬಹಳ ಕಡಿಮೆ ಕಂಡು ಬರುತ್ತೆ ಇಲ್ಲಿ ಬಯಲುಸೀಮಿನಲ್ಲಿ. ಅದೇ ಅತಿಯಾಗಿ ಮಳೆ ಬರುವ ಪ್ರದೇಶಗಳಾದ ಕರಾವಳಿ ಭಾಗ ಇರಬಹುದು, ಹಾಸನ ಇರಬಹುದು, ಮಡಿಕೇರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಇಂಥ ಜಿಲ್ಲೆಗಳಲ್ಲಿ ಮಳೆ ಜಾಸ್ತಿ ಬಂದಿರೋದ್ರಿಂದ ಅಲ್ಲಿ ನಮಗೆ ಸಾಮಾನ್ಯವಾಗಿ ಮಣ್ಣು ಆಮ್ಲಿ ಆಗಿರುತ್ತೆ. ಅಲ್ಲಿ ನಮಗೆ ಅತಿ ಹೆಚ್ಚು ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ ಮತ್ತೆ ಜಿಂಕ್ ಸಲ್ಫೇಟ್ ಅಂಶ ನಮಗೆ ಜಾಸ್ತಿ ಕಂಡು ಬರುತ್ತೆ. ಮತ್ತೆ ಅದರ ಪೋಷಕಾಂಶದ ಈ 4 ಪೋಷಕಾಂಶಗಳ ಕಿರು ಪೋಷಕಾಂಶ ಕೊರತೆ ಅಷ್ಟಾಗಿ ಕಂಡು ಬರೋದಿಲ್ಲ. ಸೊ ಈಗ ನೋಡಬಹುದು, ನೀವು ಕೇಳ್ಬೋದು ಸರ್ ಆಗಿದ್ರೆ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ನಿಮಗೆ ವಿಂಗಡಿಸಿದ ಅಂತ ಕೇಳಿದ್ರೆ, ನಿಮಗೆ ಕಬ್ಬಿಣ ಪೋಷಕಾಂಶ ಏನಿದೆ ಅದು 0.5 ಇಂದ 5 PPM ವರೆಗೂ ನಮಗೆ ಇರಬೇಕಾಗ್ತದೆ. ಅದೇ ರೀತಿ ಮ್ಯಾಂಗನೀಸ್ ನೀವು ಕೇಳಿದ್ರೆ 0.1-0.5 PPM ವರೆಗೂ ಇರಬೇಕಾಗುತ್ತೆ. ಅದೇ ನೀವು ಬೋರಾನ್ ಕೇಳಿದ್ರೆ 0.1-1 PPM ವರೆಗೂ ಇರಬೇಕಾಗುತ್ತೆ. ಅದೇ ನೀವು ಜಿಂಕ್ ಕೇಳಿದ್ರೆ 0.2 PPM ಗಿಂತ ಕಡಿಮೆ ಇದ್ರೆ ಅದು ನಾವು ಕಡಿಮೆ ಅಂತ ಹೇಳ್ತೀವಿ. ಮತ್ತೆ ಅದೇ ರೀತಿ ತಾಮ್ರ 0.1-0.5 PPM ವರೆಗೂ ಇರಬೇಕು, 0.1-0.5 PPM ವರೆಗೂ ಮಾಲಿಬ್ಡಿನಮ್ ಇರಬೇಕು. ಸೊ ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಶಿಫಾರಸನ್ನು ಮಾಡ್ತೇವೆ. ಸೊ ನಿಮಗೆ ಇವತ್ತಿನ ಬಹುಶಃ ಕೇಳಿರ್ಬೋದು ನೀವು, ನಿಮಗೆ ಸರ್ ಯಾವ್ಯಾವ ಗೊಬ್ಬರಗಳ ಬಳಕೆ ಮಾಡಬೇಕು ಅಂತ ಕೇಳಿದ್ರೆ, ಜಿಂಕ್ ಸಲ್ಫೇಟ್ ಅಂತ ಸಿಗುತ್ತೆ, ಪೋಷಕಾಂಶ ಕೊಡೋದನ್ನ ಜಿಂಕ್ ಸಲ್ಫೇಟ್ ಅಲ್ಲಿ ಕೊಡ್ತೀವಿ. ಸೊ ಅದೇ ರೀತಿ ಜಿಂಕ್ ನಾವು ಕೊರತೆ ಕಂಡು ಬಂದಾಗ ಜಿಂಕ್ ಸಲ್ಫೇಟ್ ಕೊಡ್ತೀವಿ, ಬೋರಾನ್ ಕೊರತೆ ಕಂಡು ಬಂದಾಗ ಬೋರಾಕ್ಸ್ ಅಂತ ನಮಗೆ ರಸಗೊಬ್ಬರ ಸಿಗುತ್ತೆ, ಮತ್ತೆ ಸಾಲಿಬೋರ್ ಅಂತ ಎರಡು ಸಿಗುತ್ತೆ, ಅದನ್ನು ಸಹ ನಾವು ಕೊಡ್ತೀವಿ. ಅದೇ ರೀತಿ ನಿಮಗೆ ಕಾಪರ್ ಅಥವಾ ತಾಮ್ರದ ನಮಗೆ ಕೊರತೆ ಕಂಡು ಬಂದಾಗ ಕಾಪರ್ ಸಲ್ಫೇಟ್ ಅಂತ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ನಾವು ನಿಮಗೆ ಕೊಡ್ತೇವೆ. ಅದೇ ರೀತಿ ಐರನ್ ಕೊರತೆ ಕಂಡು ಬಂದಾಗ ಐರನ್ ಸಲ್ಫೇಟ್ ಅನ್ನ ನಮಗೆ ಪೋಷಕಾಂಶ ಸಿಗುತ್ತೆ, ರಸಗೊಬ್ಬರ ಸಿಗುತ್ತೆ, ಅದನ್ನ ನಾವು ನಿಮಗೆ ಕೊಡ್ತೇವೆ. ಅದೇ ರೀತಿ ಮಾಲಿಬ್ಡಿನಮ್ ಕೊರತೆ ಕಂಡು ಬಂದಾಗ ಅಮೋನಿಯಂ ಮಾಲಿಬ್ಡೇಟ್ ಅಂತ ನಾವು ಗೊಬ್ಬರವನ್ನು ನಾವು ಶಿಫಾರಸು ಮಾಡ್ತೀವಿ. ಸೊ ನಿಮಗೆ ಈಗ ಬಂದಿರೋ ಹೊಸ ಕಿರುಪೋಷಕಾಂಶಗಳಲ್ಲಿ ಚಿಲೇಟೆಡ್ ಜಿಂಕ್ ಅಂತ ಬರ್ತದೆ. ಬಹುಶಃ ನೀವು ನೋಡಿರ್ಬೋದು, ಈಗ ಎಲ್ಲೆಲ್ಲಿ ಫಾಸ್ಫರಸ್ ಅಂಶ ಜಾಸ್ತಿ ಇರುತ್ತೋ ಅಲ್ಲಿ ಜಿಂಕ್ ಅಂಶ ನಮಗೆ ಸಿಗೋದಿಲ್ಲ. ಉದಾಹರಣೆಗೆ ಕಾಂಪ್ಲೆಕ್ಸ್ ಗೊಬ್ಬರಗಳ ಬಳಕೆ ಅಥವಾ ಫಾಸ್ಫರಸ್ ಗೊಬ್ಬರಗಳ ಜಾಸ್ತಿ ಮಣ್ಣಿನಲ್ಲಿ ಇತ್ತಪ್ಪಂದ್ರೆ ಜಿಂಕ್ ಹಾಕಿದ್ರು ಬೆಳೆಗಳು ತಗೊಳ್ಳಲ್ಲ, ಮಣ್ಣಿನಲ್ಲಿ ಸ್ಥಿರೀಕರ ಆಗ್ತದೆ ಅಂದ್ರೆ ಫಿಕ್ಸ್ ಆಗ್ಬಿಡ್ತದೆ. ಸೊ ಅದು ಬೆಳೆಗಳು ಸಿಗಲ್ಲ. ಅಂತ ಕಡೆ ನಾವು ಚಿಲೇಟೆಡ್ ಜಿಂಕ್ ಅಂತ ಬರ್ತದೆ, ಚಿಲೇಟೆಡ್ ಐರನ್, ಚಿಲೇಟೆಡ್ ಮ್ಯಾಂಗನೀಸ್, ಚಿಲೇಟೆಡ್ ಅಂತ ಎಲ್ಲಾ ಮಾರುಕಟ್ಟೆಲ್ಲ ಸಿಗ್ತದೆ. ಚಿಲೇಟೆಡ್ ನೀವು ಜಿಂಕ್ ಅನ್ನ ಬಳಕೆ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಅದು ಫಿಕ್ಸ್ ಆಗೋದಿಲ್ಲ, ಬೆಳೆಗಳಿಗೆ ಶೀಘ್ರವಾಗಿ ನಿಮಗೆ ಸಿಗ್ತದೆ. ಅದೇ ರೀತಿ ಚಿಲೇಟ್ಸ್ ಜೊತೆಗೆ ಫಿಟ್ಸ್ ಅಂತ ಬರ್ತದೆ ನಿಮಗೆ, ಜಿಂಕ್ ಫಿಟ್ಸ್ ಮತ್ತೆ ಜಿಂಕ್ ಚಿಲೇಟ್ಸ್ ಅಂತ ಬರ್ತದೆ. ಸೊ ಎರಡು ಅದೇ ರೀತಿ ಜಿಂಕ್ ಚಿಲೇಟ್ಸ್, ಕಾಪರ್ ಕಂಟೈನಿಂಗ್ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟು ಮತ್ತೆ ಮಾಲಿಬ್ಡೇಟ್, ಮಾಲಿಬ್ಡಿನಮ್ ಕಂಟೈನಿಂಗ್ ಚಿಲೇಟ್ಸ್, ಎಲ್ಲಾ ಚಿಲೇಟ್ಸ್ ರೂಪದಲ್ಲಿ ಸಿಗುತ್ತೆ ನಿಮಗೆ. ಎಲ್ಲಾ ಕಿರುಪೋಷಕಾಂಶಗಳನ್ನು ಚಿಲೇಟೆಡ್ ರೂಪದಲ್ಲೇ ಸಿಗುತ್ತೆ. ಸೊ ಈ ರೀತಿ ನೀವು ಚಿಲೇಟೆಡ್ ಕಿರುಪೋಷಕಾಂಶ ರಸಗೊಬ್ಬರಗಳನ್ನು ಬಳಕೆ ಮಾಡಿ ಕೃಷಿಯಲ್ಲಿ ನೀವು ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು. ಅದೇ ರೀತಿ ನಾವು ಇದನ್ನ ರಸಾವರಿ ಮೂಲಕ ಸಹ ನಾವು ಎಲ್ಲಾ ನಾವು ಈ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ನೀರಾವರಿಗೆ ರಸಾವರಿ ಮೂಲಕ ಕೊಡಬಹುದು, ಡ್ರಿಪ್ ಮೂಲಕ ಕೊಡಬಹುದು. ಅದೇ ರೀತಿ ನಾವು ಎಲೆಗಳ ಮೇಲೆ ಸಹ ನಾವು ಸಿಂಪರಣೆ ಮಾಡಬಹುದು. ಸಡನ್ ನಮಗೆ ಕೊರತೆ ಕಂಡು ಬಂದಾಗ ನೀವು ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರು ಸಹ ನಾವು ತೋಟಗಾರಿಕಾ ಮತ್ತು ಕೃಷಿ ಬೆಳೆಗಳಲ್ಲಿ ನಾವು ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಹತೋಟಿ ಮಾಡಿ ನಾವು ಅದರ ನಿರ್ವಹಣೆ ಮಾಡಿದಾಗ ನಮಗೆ ಬೆಳೆಯಲ್ಲಿ ಉತ್ತಮ ಇಳುವರಿ ಬರ್ತದೆ, ಮತ್ತೆ ಅದನ್ನ ಕೊರತೆ ನಾವು ನೀಗಿಸಲಿಕ್ಕೆ ಬಹಳ ಸುಲಭವಾಗ್ತದೆ. ಹಸಿರು ಹೆಜ್ಜೆಗಳು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜಯಪ್ರಕಾಶ್ ಆರ್ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಕೇಳಿದಿರಿ. ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ,